ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತ ಮಹಿಳೆ ಹಲಗೆ ನಿಂಗಮ್ಮ ಅವರೊಡನೆ ಸಂದರ್ಶನವಿದೆ. ನಂತರ ರೈತರಿಗೆ ಸಲಹೆ ಇವೆ ಕೇಳೋಣಂತೆ. ಇದೀಗ ಕೇಳಿ ರೈತ ಬಾಂಧವರೇ, ಕೃಷಿ ಅನುಭವ ಕುರಿತು ರೈತ ಮಹಿಳೆ ಶ್ರೀಮತಿ ಹಾಲಗೆ ನಿಂಗಮ್ಮ ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ಹಲಗಿ ನಿಂಗಮ್ಮ ಅವರು. ಇವರು ನಮ್ಮ ಮರಿಯಮ್ಮನಹಳ್ಳಿಯ 1ನೇ ವಾರ್ಡಿನ ನಿವಾಸಿಗಳು. ಇಲ್ಲಿ ನಮ್ಮ ಮರಿಯಮ್ಮನಹಳ್ಳಿ ಸುತ್ತಮುತ್ತ ಕಾರ್ಖಾನೆಗಳು ಹೆಚ್ಚಾಗಿದ್ದರಿಂದ ಈ ಭಾಗದಲ್ಲಿ ಒಂದಿಷ್ಟು ಕೃಷಿ ಚಟುವಟಿಕೆಗಳು ಕಡಿಮೆಯಾಗಿವೆ. ಹಾಗಾಗಿ ಈ ಭಾಗದ ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸದ ಕೊರತೆ ಹೆಚ್ಚಾಗಿದೆ. ಹಾಗಾಗಿ ಈಗೆಲ್ಲ ಈ ಭಾಗದ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರೆಲ್ಲರೂ ಸಹಿತ ಹಗರಿಬೊಮ್ಮನಹಳ್ಳಿ ತಾಲೂಕಿನಾದ್ಯಂತ ಇರತಕ್ಕಂತಹ ತೋಟಗಳಲ್ಲಿ ಹೊಲಗಳಲ್ಲಿ ಕೃಷಿ ಕೂಲಿಗಳನ್ನು ಅರಸಿಕೊಂಡು ಆ ಕಡೆ ನಿತ್ಯವೂ ಹೋಗ್ತಾರೆ. ಅದರಿಂದನೇ ಒಂದಿಷ್ಟು ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅವರ ಅನುಭವಗಳನ್ನು ನಮ್ಮ ಇವತ್ತಿನ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರಮ್ಮ ನಿಂಗಮ್ಮ. ನಮಸ್ಕಾರ. ನಿಮ್ಮ ಹೆಸರೇನಮ್ಮ? ಹಲಗೆ ನಿಂಗಮ್ಮ. ಹಲಗೆ ನಿಂಗಮ್ಮ, ಹೆಂಗ್ ಬಂತಿದ್ದ ಹಲಗೆ ಅಂದ್ರೆ ಏನು? ನಮ್ಮವ್ರು ಅಲ್ಲಿಗೆ ಬಡಿತಿದ್ರಂತೆ. ಅವಾಗ ಅಲ್ಲಿಗೆ ಬಡಿತಿದ್ರಂತೆ. ಮೊದ್ಲವ್ರು ಅಲ್ಲಿಗೆ ಅಂತ ಇಟ್ಟುಬಿಟ್ಟ. ಅಲ್ಲಿಗೆ ಬಡಿತಾ ಇದ್ರು. ಓಹೋ, ಹಂಗಾಗಿ ಹಲಗೆ ನಿಂಗಮ್ಮ ಅಂತ ಇಟ್ರು. ಅಲ್ಲಿಗೆ ನಿಂಗಮ್ಮ ನಮ್ಮ ಮನೆಯವರಲ್ಲ, ಅಲ್ಲಿಗಾರ ಗಂಡನ ಮನೆಯವ್ರು ಅಲ್ಲಿಗೆ ಬಡಿ ಅದ್ರಲ್ಲಿ ಫೇಮಸ್ ಅವರೆಲ್ಲ. ಅಲ್ಲಿಗೆ ಬಡಿ ಅದ್ರಲ್ಲಿ ಫೇಮಸ್ ಅವಾಗ ಅವಾಗಿನ ಕಾಲ. ನಿಮ್ಮ ತವರು ಮನೆ ಊರು ಯಾವ್ದು? ತಾರಾನಗರ. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಿದೆ? 70 ವರ್ಷ ಐತೆ. ಅನ್ರಿ, ಏನ್ ಮಾಡ್ತೀರಿ ನೀವು? ನಾವ್ ಅದೇ ಕಾಳವು ಪಳೆವು ತೆಗ್ದು ಮಾಡ್ಕೊಂತು ಅಷ್ಟೇ. ಏನು ನಿಮ್ದು ಸ್ವಂತ ಭೂಮಿ ಇದೆಯಾ? ಸ್ವಂತ ಭೂಮಿ ಹೋಗ್ಬಿಡ್ತಾರ. ಆಗ್ಲ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾರೆ. ಎಷ್ಟೆಕ್ರೆ ಇತ್ತು? 5 ಎಕ್ರೆ ಇತ್ತು. ನಮ್ ಗಂಡನ ಮನೆ 5 ಮಂದಿ ಇದ್ರು, ಅಣ್ಣ ತಮ್ಳು. ಮನುಷ್ಯಾಗ 1 ಎಕ್ರೆ ಬಂದಿತ್ತು. ಅದನ್ನ 5 ಎಕ್ರೆ ಒಮ್ಮೆ ಕೊಟ್ರು. ಮನುಷ್ಯಾಗ 2.5 ಲಕ್ಷ 2.5 ಲಕ್ಷ ಹಂಚ್ಕೊಂಡ್ಬಿಟ್ರು. ಅದು ಹೋದ್ಮೇಲೆ ಹ್ಮ್ ನಿಮ್ಮ ಜೀವನಕ್ಕೆ, ನಿಮ್ಮ ಹೊಟ್ಟೆ ಪಾಡಿ, ನಿಮ್ ಕುಟುಂಬ ನಿರ್ವಹಣೆಗೆ ಏನ್ ಮಾಡ್ತಿದ್ರಿ? ಎಲ್ಲರ ಬಂಗ ದುಡಿಯಕ್ ಹೋಗದ ನಾವು ಹೊಸ್ಮಿಂದ. ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಾರೆ? ನನ್ನ ಮಕ್ಕಳು ಒಬ್ಬ ತಂದೆ ಇದ್ರಾಗ ಇದೆ, ಲಾರಿ ಹೊಡಿತಾನ. ಇನ್ನು ಮೂವರು ಅಲ್ಲಿ ಸಿಕ್ಕಲ್ಲಿ ಹೋಗ್ತಾರೆ. ಒಟ್ಟು ನಿಮ್ಮ ಕುಟುಂಬ ಕೂಲಿ ಅರಿಸ್ಕೊಂಡೇ ಜೀವನ ಮಾಡ್ತೇವೆ. ಬರೀ ಕೂಲಿ ನಾವು, ಎಲ್ಲರೂ ಕೂಲಿ ನಾವು. ಇವಾಗ ಯಾರು ಏನು ಕೆಲಸನೇ ಇಲ್ಲ. ನಿಮ್ದು ಸ್ವಂತ ಭೂಮಿ ಇತ್ತಲ್ವಾ ಅಂದ್ರೆ ನಿಮ್ ಗಂಡನ ಮನೆ ಇದೆ, ಅವಾಗ ಏನೇನ್ ಬೆಳಿತಾ ಇದ್ರಿ? ಜೋಳ, ಸಜ್ಜೆ, ಕಡ್ಲೆ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ನಾವು. ಅವಾಗ ಚೆನ್ನಾಗಿತ್ತು ಜೀವನ ಎಲ್ಲ? ಜೀವನ ಅವಾಗ ಚೆನ್ನಾಗಿತ್ತು. ನಾವು ನಾನು ಎಲ್ಲೆಲ್ಲಿ ಬದುಕಿಗೆ ಹೋಗ್ತಿದ್ದಿಲ್ಲ, ಬರೀ ಹೊಲ ಮನೆ ಬದುಕೊ ಮಾಡ್ಕೊಂತಿದ್ವಿ. ನಿಮ್ಮ ಹೊಲದ ಕೆಲಸನೇ ಸಾಕಷ್ಟು ಮಾಡ್ತಾ ಇದ್ವಿ. ಸಾಕಷ್ಟು ಮಾಡ್ತಿದ್ವಿ. ಮಾಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಬಟ್ಟೆ ಚೆನ್ನಾಗಿ ಆಗ್ತಿತ್ತು. ಬಟ್ಟೆ ಚೆನ್ನಾಗಿ ಆಗ್ತಿತ್ತು. ಹಿಂದೆ ಗಡಿಗಿಂತ ಬ್ಯಾಸಿಗೆದಿಂದ ಹೋಗ್ತಿದ್ ನೋಡ್ರಿ. ಸುಗ್ಗಿಯಾಗಂತೂ ಎಲ್ಲಿಗೆ ಕಾಲಿಡ್ತಿದ್ದಿಲ್ಲ ನಾವು. ಸುಗ್ಗಿಯಾಗ ನಿಮ್ಮ ಹೊಲದ ಕೆಲಸ ಮಾಡಿದ್ರೆ ಸಾಕಾಗಿತ್ತು. ಅವು ಯಾವಾಗ ಹೊಲ ಹೋದ್ಮೇಲೆ ಕಾರ್ಖಾನೆಗೆ ಅದು ಹೋದ್ಮೇಲೆ ಆ ನಂತರದಲ್ಲಿ ನೀವೆಲ್ಲ ಕೃಷಿ ಕೂಲಿಯನ್ನೇ ಮಾಡ್ಕೊಂಡು? ಇವಾಗ ಕೂಲಿನ ಮಾಡ್ಕೊಂಡು ಜೀವನ ಮಾಡ್ತೀವಿ. ಎಲ್ಲ ಹೋಗ್ತೀರಮ್ಮ ಕೂಲಿ ಮಾಡಕ್ಕೆ? ಉಪ್ಪಕ್ನಳ್ಳಿ, ಮರ ಬಾಳು, ಆಡಿ ಅಂಶ ಅಂದ್ರೆ ಎಲ್ಲ ಹೋಗ್ತಾರೆ. ಅಲ್ಲೆಲ್ಲ ಹೋಗ್ತೀರಾ? ಅಲ್ಲೆಲ್ಲ ಹೋಗ್ಕು. ಅದು ಅಂದ್ರೆ ಆಟ. ಇಲ್ಲಿ ನಿಮ್ ಭಾಗದಲ್ಲಿ ಕೆಲಸ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಮರಮ್ನಳ್ಳಿಯಲ್ಲಿ ಏನೇನಿಲ್ಲ ಇವಾಗ ನಮ್ಗೆ. ಹೌದಾ? ಆಟದಾರ ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ. ಎಷ್ಟು ಕೊಡ್ತಾರಮ್ಮ ಕೂಲಿ ನಿಮ್ಗೆ? 150. 150 ರೂಪಾಯಿ ಒಂದು ದಿನಕ್ಕೆ? ಒಂದ್ ದಿನಕ್ಕೆ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ? 6 ಗಂಟೆಗೆ ಹೋದಾರ 2 ಗಂಟೆಗೆ ಅಲ್ಲಿ ಕೈ ಬಿಡ್ತಾರೆ. ಇಲ್ಲಿ 3 ಗಂಟೆ ಆಗ್ತೈತಿ ನಾವು ಬರತೈತಿ. ಈಗ ನಿಮ್ಗೆ ತಿಂಗಳ ಪೂರ್ತಿ ಕೆಲಸ ಇರ್ತದ ಅಲ್ಲೆಲ್ಲ? ದಿನ ಇರ್ತೈತಿ ಕೆಲಸ. ದಿನ ಇರ್ತದೆ. ದಿನ ನಾವು ನಮ್ಗೆ ರೋಷಿಗೆ ಬಂದಾಗ ಬಿಡೋದು, ರೋಷಿಗೆ ಅಲ್ದಾಗ ಹೋಗೋದು. ದಿನ ಇರ್ತೈತೆ. ದಿನ ಇರ್ತದೆ. ವರ್ಷ ಪೂರ್ತಿ ನಿಮ್ಮ ಜೀವನಕ್ಕೇನು ತೊಂದರೆ ಇಲ್ಲ ಈಗ ಕೆಲಸಗಳು? ಕೆಲಸಗಳೇನು ತೊಂದ್ರೆ ಇಲ್ಲ. ನಮ್ಗೆ ಎಕ್ತಿದ್ರು ಹೋಗೋದು, ಎಕ್ತಿಲ್ದ್ರೆ ಎದ್ದು ಬಿಡ. ಈಗ ನಿಮ್ಮ ಓಣಿಯಿಂದ ಎಷ್ಟು ಜನ ಹೋಗ್ತಾರೆ ಹಿಂಗೆಲ್ಲ? ನಮ್ಮ ಜನ 10-12 ಮಂದಿ ಹೋಗ್ ನಮ್ಮ ಓಣಿಯಾಗ. ಅಲ್ಲಿ 10 ಒಂದು ಮಸ್ತ್ ಮಂದಿ ಬರ್ತಾರೆ. 2-3 ಆಟ ಹೋಗ್ಕವ್. ಕೇರಂಬೆ ಕೇರ್. ಅಂದ್ರೆ ಇದ ಈ ಭಾಗದಲ್ಲಿ ಹೊಲಗಳೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತು, ಮತ್ತೆ ಬೇರೆ ಕೃಷಿ ಚಟುವಟಿಕೆಗಳು ಇಲ್ಲ, ಎಲ್ಲ ಎಲ್ಲ ಉತ್ತೋದು ಬಿತ್ತೋದು ಕಮ್ಮಿ ಆಗ್ಬಿಟ್ಟಿದೆ. ಬಿತ್ತದ್ ಕಮ್ಮಿ ಆಗ್ಬಿಟ್ಟೈತೆ ಈಗ, ಇಲ್ಲಿ ನಿಮಗೆ ಕೆಲಸ ಸಿಗ್ತಾ ಇಲ್ಲ, ಹಂಗಾಗಿ ಆ ಕಡೆ ಎಲ್ಲ ಹೋಗ್ತೀರಿ. ಆ ಕಡೆಗೆ ಹೋಗ್ಬಿಟ್ಟಿವಿ. ಅಲ್ಲಿ ಏನೇನು ಕೆಲಸ ಮಾಡ್ತಿರವ ನೀವು? ದಾಳಿಂಬ್ರೆ ಗಿಡದಾಗ ಮಾಡ್ತು. ಏನು ಮಾಡ್ತೀರಿ ದಾಳಿಂಬ್ರೆ ಗಿಡದಲ್ಲಿ, ಏನು ಕೆಲಸ ಮಾಡ್ತೀರಿ? ಕಳೆ ತೆಗಿತೀವಿ, ಹಾಂ, ಮತ್ತೆ ಚಿಗುರು ಅರಿತೀವಿ, ಅದನ್ನ ಚಿಗುರು ಹೊಡೆದಿರ್ತೈತಲ್ಲ ಅದು, ಅದ್ರೊಳಗೆ ಹಣ್ಣು ರೀ ಅದು, ಕೆಟ್ಟ ಹಣ್ಣು ರೀ ಅದು, ಮತ್ತೆ ಒಂದೊಂದು ತಡ ಹಣ್ಣು ಬಂದಾಗ ಹಣ್ಣು ರೀ ಅದು. ಅದಷ್ಟು ಮಾಡ್ತೀವಿ ದಾಳಿಂಬ್ರೆ ಗಿಡದ. ಅದು ಮತ್ತೆ ಕತ್ತರಿಸ್ತಾರಲ್ಲ ಅವಾಗ ಕಸ ಬೆಳಿತೀವಿ ಸಾಲಾಗ, ಸಾಲಲ್ಲ ಹಂಗ ತೊಂಗಿ ಕಟ್ ಮಾಡ್ತಾರಲ್ವಾ, ಒಣಗಿದ್ದೆಲ್ಲ ಒಣಗಿದ್ದು ಯಾವಾಗ ಹಣ್ಣರಿದಾಗತ್ತಡ ಕಟ್ ಮಾಡಿಬಿಡ್ತಾರ ಅವರು, ಅದನ್ನ ಕತ್ತರಿಸಿರ್ತಾರಲ್ಲ ಅದು ಓಟು ಬೋಳ್ದು ಎತ್ತಿ ಹಾಕ್ಬೇಕು. ಮತ್ತೇನೇನು ಮಾಡ್ತೀರಿ? ಮತ್ತೆ ಯಾರ್ದನ ಬೇರೆ ಯಾರೋನು ಮತ್ತೆ ಇದ್ದಾರೆ, ಕಡಲೆ ಕಳೆವು, ಕಬ್ಬಿನ ಕಳೆವು, ಮತ್ತೆ ಕೆಸರು ಗದ್ದೆ ಕಳೆವು ಅಂತ ಕೋಕು. ಮತ್ತೆ ಅವ್ರು ಅಲ್ಲಿ ಆಟದವ್ರು ಎಲ್ಲಿ ಬಿಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತೀರಿ. ಈಗ ಇಲ್ಲಿ ಇಂತಲ್ಲಿ ಕೆಲಸ ಐತಿ ಅಂತ ಹೇಳಿ ಕರ್ಕೊಂಡು ಹೋಗೋರು ಯಾರು? ಆಟದ ಬಂದು ಕರ್ಕೊಂಡು ಹೋಗ್ತಾರೆ? ಇಲ್ಲ ಇಲ್ಲ, ಆಟದತ್ತ ಆಟೋದವ್ರೆ, ಆಟದಾರ ಅವರೇ ನಿಮಗೆ ಕೆಲಸ ಕೊಡೋರು, ಅವರೇ ನಮಗೆ ಕೆಲಸ ಕೊಡೋದು. ಮತ್ತೆ ಅವರೇ ಇಂತಲ್ಲಿಗೆ ಹೋಗುವ ಇಂಥದೈತೆ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಅದಕ್ಕೆ ಬಿಡ್ತಾರ. ಅವ್ರದ್ದು ಅವತ್ತ ಅಂದ್ರೆ ಇನ್ನೊಂದು ಹೊಲ್ದಕ್ಕೆ ಮತ್ತೆ. ಈಗ ಕೂಲಿ ಕೊಡೋ ಜವಾಬ್ದಾರಿ ಹೊಲದ ಮಾಲೀಕಿಂದ ಆಟೋದಾರದ? ಆಟೋದಾತಂದ ಓಟ ತೀಸ್ಕೊಂಬಂದು ನಮಗೆ ವಾರಕ್ಕೆ ಕೊಟ್ಬಿಡ್ತಾರೆ, ವಾರಕ್ಕೆ ಅಂತಳು. ಈಗ ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರಲ್ವಾ, ಆಟೋ ಚಾರ್ಜ್ ನೀವು ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ತಮ್ದು ಅವ್ರ ಹೊಲ್ದವ್ರು ಕೊಡ್ತಾರೆ, ಹೊಲ್ದವರು ಕೊಡ್ತಾರೆ ಆತ ಆಟ ಎಷ್ಟಂತ. ದೂರದ ಹೊಲ್ಗಳಿಗೆ 700, ಮತ್ತೆ ಶನಿಲಿದ್ದ ಹೊಲ್ಗಳಿಗೆ 500 ಮಾತಾಡ್ಕೊಂತಾರ ಅವ್ರ. ಆಗ ಕರ್ಕೊಂಡು ಹೋಗಕ್ಕೆ ಕರ್ಕೊಂಬರಕ್ಕೆ ಕೂಲಿ ನಿಮ್ದ್ರಲ್ಲಿ ಏನಾದ್ರು ಕಟ್ ಮಾಡ್ತಾರ ಅಷ್ಟೇ ಕೊಡ್ತಾರ? ಏನೇನು ಕಟ್ ಮಾಡಕ್ಕಲ್ಲ ಪಾಪ, ಅವ್ರು ಕಟ್ ಮಾಡಕ್ಕಡ್ರಿ, ನಮ್ಗೆ ಕಟ್ ಮಾಡೋದಲ್ಲ ಅವ್ರು. ಹೊಲ್ದವ್ರು ಎಷ್ಟು ಕೊಡ್ತಾರ ಅಷ್ಟು ಕೂಲಿ ಕೊಡ್ತಾರೆ? ಹೊಲ್ದವ್ರು ಅಷ್ಟು ಕೂಲಿ ಅವ್ರು ಲೆಕ್ಕ ಮಾಡ್ಕೊಂಬಿಡ್ತೀವಿ ಲೀಸ್ ಹಾಳಾಗ್ಯಾವಲ್ಲ ಅಂತ. ಅಲ್ಲ ನಿಮಗೆ ಕೊಡೋ ಕೂಲಿಯಲ್ಲಿ ಏನಾದ್ರು ಕಟ್ ಮಾಡ್ತಾರ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ ಕಟ್ ಮಾಡೋದಲ್ಲ ನಮಗೆ, ಕಟ್ ಮಾಡೋದಲ್ಲ ಅವರು. ನಮ್ಮ ಕೂಲಿ 150 ಕೂಲಿ ಬರ್ತಾರೆ, 150 ಕೂಲಿ ದಿನ ಸಂಜೆ ಕೊಡ್ತಾರ, ವಾರಕ್ಕೊಂದ್ಸಲ ಕೊಡ್ತಾರ? ವಾರಕ್ಕೊಂದ್ಸಲ. ಯಾವಾರ ಬಟವಟೆ ಮಾಡೋದು? ಸೋಮವಾರ ಸೋಮವಾರ ಬಟವಟೆ ಮಾಡ್ತಾರೆ. ಸೋಮವಾರ ಇಲ್ಲಿಗೆ ಬಂದ್ ಮಾಡ್ತಾರ? ಮತ್ತೆ ಆಟದಾಗ ಇರ್ತವಲ್ಲ ಅಲ್ಲ ಕೊಟ್ಬಿಡ್ತಾರೆ. ಸೋಮವಾರ ಸಾಮಾನ್ಯವಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ ರೈತರು? ಹೋಗು ಮತ್ತೆ ಒಂದೊಂದೇನು ಇಲ್ಲದ್ರ ಬಿಟ್ಬಿಟ್ರೆ ಮತ್ತೆ ತಾನು ಓದರ್ ಕೈಯಾಗ ಕೊಟ್ಬಿಡ್ರಿ. ಯಾರನ್ನ ಮತ್ತೆ ಇದ್ದಾರ ಹೋಗೋದು ನಮ್ಮಂತಾರ ಯಾರ ಹಂಗ ಕೊಟ್ಟಾರ ಇದ್ದಾರ ಕೈಯಾಗ ಕೊಟ್ಟು ಕಳಿಸ್ಬಿಡ್ತಾರೆ. ಸಾಮಾನ್ಯವಾಗಿ ರೈತರು ಸೋಮವಾರ ದಿನ ಕೆಲ್ಸಕ್ಕೆ ಹೋಗಲ್ಲ ಅಂತ ಎಲ್ಲ ಹೋಗ್ತೀವಿ ನಾವು. ಈಗ ಹೋಗ್ತೀರಿ? ಈಗ ಹೋಗ್ತೀವಿ. ನಿಮ್ಮ ಸ್ವಂತ ಹೊಲ ಇದ್ದಾಗ ಸ್ವಂತ ರಾಜ ಮಾಡ್ಕೊಂಡು ಮನೆ ಕುಟ್ಟೋದು ಬೀಸೋದು ಕಾರ್ ಪುಡಿಯಲ್ಲಿ ಅದೇ ಇದೆಲ್ಲ ಅಂತ ಮಾಡ್ಕೊಂತಿದ್ವಿ ನಾವು ಅವಾಗ. ಅವಾಗ ಈಗ ಕೂಲಿ ಕೆಲಸ ಆಗಿರೋದ್ರಿಂದ ಅನಿವಾರ್ಯವಾಗಿ ಹೋಗ್ಬೇಕು. ಈಗ ಕೂಲಿ ಕೆಲ್ಸಕ್ಕೆ ಮತ್ತೆ ಸುಮ್ನೆ ಹೋಗೋದು ಬರೋದು ಮತ್ತೆ ಹಂಗ ಓಡಾಡಿ ಸೇತ ಹೋಗ್ತಾರ. ಈಗ ನಿಮಗೆ ವಾರಕ್ಕೆ ಎಷ್ಟು ಸಿಗುತ್ತೆ ನಿಮ್ಮ ಕೈಗೆ? ಈಗ 150 ರೂಪಾಯಿ ದಿನ ಪಕ್ಕ ಆಗುತ್ತಾ? ಪಕ್ಕ 150 ರೂಪಾಯಿ. ಇನ್ನ ಸ್ವಚ್ಛ ಸರ್ ಇದಾರಲ್ಲ ಅವ್ರಿಗೆ ಜಾಸ್ತಿ ಬರ್ತೈತೆ. ವಾರ 1,000 1,100 ದುಡಿತೀರಿ? 8 ದಿನ ಹೋದ್ರ 1,000 ರೂಪಾಯಿ ಆಕೈತಿ. 1,000 ರೂಪಾಯಿ ಆಗುತ್ತೆ. ತಿಂಗಳಿಗೆ ಒಂದು 4,000-5,000 ಆಗುತ್ತಾ? ಆಗ್ತೈತ್ರಿ. ಮತ್ತೆ ಹೋದಾರ್ದು ನಾವೇನು ಮತ್ತೆ ಒಂದಿನ ಹೋಗೋದು ಒಂದಿನ ಬಿಡೋದು ರೋಸಿಗೆ ಅಂತ. ಮತ್ತೆ ತೀರ ನಮಗೆ ರೋಸಿಗೆ ಬರ್ತೈತೆ ಅಲ್ಲಿ ಎಟ ನಮ್ ಖರ್ಚಿನ ಪೂರ್ತಿ ಆಗ್ಲಂಬುದು ಹೋಗೋದು. ಈಗ ದಾಳಿಂಬೆ ತೋಟದಲ್ಲಿ ಕೆಲಸ ಮಾಡ್ತೀರಿ, ಭತ್ತದಲ್ಲಿ ಸಸಿ ನಾಟಿ ಮಾಡೋದು ಹಿಡಿತೀರೇನಾ? ನಾವು ಹೋಗಕ್ಕಲ್ಲ, ಇನ್ನು ಹೋಗಾರ ಮಂದಿ ಹೋಗಾರ. ನೀವು ಕಳೆ ತೆಗೆಯೋದು ಅಷ್ಟೇ ಕೆಲಸ? ನಾವು ದಾಳಿಂಬ್ರೆ ಗಿಡದಾಗ ಕಳೆ ತೆಗೆಯೋದು, ಚಿಗುರು ಹಿಂಗ ಹರಿತೀವಿ, ಆ ಚಿಗುರು ಹೊಂಟಿರ್ತೈತೆ ಅಲ್ಲ ಅದು, ಆ ಚಿಗುರು ಹರಿಸ್ಬಿಡ್ತಾರ ಅವ್ರು. ಆ ಚಿಗುರು ಓಟ ಹರಿಬೇಕು ಹಂಗ. ಆ ಚಿಗುರು ಹರಿದ್ಮೇಲೆ ಮತ್ತೆ ಹೂವು ಕುಂದಿರ್ತೈತೆ, ಅದು ಸ್ವಲ್ಪ ಕುಂತಿದ್ರೆ ಅವರು ಒಂದು ಎಣ್ಣೆ ಹೊಡೆದು ಬಿಡ್ತಾರೆ. ಮತ್ತೆ ಅವಾಗ ಮತ್ತೆ ಆ ಹೂವು ಒಂದೊಂದು ಕುಂತಾವ ಅಂದ್ರೆ ಅರಿಸ್ಬಿಡ್ತಾರೆ, ಮತ್ತೆ ಹೂವು ಕೂಡ ಅರಿಸ್ತಾರೆ. ಬೇಸ್ ಕುಂತ ಮೇಲೆ ಬಿಡ್ತಾರೆ ಅವ್ರು. ಸೊ ಹಂಗಾಗಿ ಈಗ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತಲು ದಾಳಿಂಬೆ ತೋಟಗಳು ಆಗಿರೋದ್ರಿಂದ ನಿಮ್ಗೆಲ್ಲ ಸ್ವಲ್ಪ ಜೀವನಕ್ಕೆ ಆಧಾರ ಆಗೈತಿ ಇವಾಗ ನಮ್ಗೆ. ಖರೆಗಂದ್ರೆ ನಾವು ಇಲ್ಲಿ ಇರ್ತದಿಲ್ರಿ ಬದುಕು, ನಮ್ಮ ಊರಾಗ ಯಾವ ಬದುಕೈತಿ ಇಲ್ಲಿ? ಓಸು ಹೋಗ್ಯ ಹೊಲ್ಗಳು ಓಸು, ಯಾವ ಬದುಕೈತಿ ಇಲ್ಲಿ? ಅವ್ರು ಇದ್ದಾರ ಇದ್ದಾರ ಹೊಳೆ ಸಾಲ ಎಲ್ಲ ಇತ್ತಲ್ಲ, ಹೊಳೆ ಸಾಲ ಇದಾವ. ಮತ್ತೆ ಸಶತ್ಸಕ್ ಹೋಗಾರ ಮಂದಿ, ಹೋಗಾರ ಹೋಗಾರ ಸಶತ್ಸಕ್ ಹೋಗಾರ. ನಮ್ ಕೈಲಿ ಆಗೋದಿಲ್ಲ, ನಾವು ಹೋಗೋದಿಲ್ಲ ಸಶತ್ಸಕ್. 70 ವರ್ಷ ಅಂತಿದಿ. ಈಗ ನೀನ್ ಕೂಲಿ ಮಾಡಕ್ ಹೋದ್ರೆ ಅವ್ರು ಏನ್ ಕೆಲ್ಸ ಮಾಡ್ತೀನಿ ಅಂತ ಹಂಗೇನಾರ ಅಂತಾರ? ಅಯ್ಯೋ, ಒಂದಿನ ಆಟದ ತಂದಿದ್ದ ಇನ್ನೊಬ್ರಿಗೆ ಹೇಳಿದ್ ಅಯ್ಯಮ್ಮನ್ ಬ್ಯಾಡ ಅಂದ್ಬಿಡ್ರಮ್ಮ ನಕೆತೇನೆ ಮುರಿಬೇಕ ಅಂದ್ರ ಆಕೆ ಅಂದ್ಬಿಟ್ಲು. ಯಪ್ಪ ನಮ್ಮನ್ ಏನ್ ಅಡ್ಡ ಐತಿ ಬಾರ ಅಜ್ಜಟ್ ನೀನ್ ಬದುಕ್ ಮಾಡ್ತೇನಲ್ವ ಇಲ್ಲೊಬ್ಬಕ್ಕೆ. ನಿಂಗಮ್ಮ ಕೆಲಸ ಮಾಡಿದ್ರೆ ಗಟ್ಟಿ ಗಟ್ಟಿ ಅವಸ ಮುಂದಕ್ಕೆ ನಾನೇ ಗಟ್ಟಿ, ನೀವೇ ಗಟ್ಟಿ, ನಾನೇ ಗಟ್ಟಿ. ಅವಸ ಮುಂದಕ್ಕೆ ಮುಂದಕ್ಕೆ ತಾಡಾದ್ರೆ ನನ್ನ ಕೊಂಡು ಬಿಡ್ತಾರ. ಹರಿಯದರ್ಗಿಂತ ನೀನೇ ಗಟ್ಟಿ ಗಟ್ಟಿ. ಹ್ಮ್, ನಾನು ಸಸ್ತ್ರ ನಾ ಈಗ ಎದಕ್ ಬರ್ತಾಳೆ ನಮ್ಮಿಂದ ಅಂತಾರ. ನೀ ಸಸ್ತ್ರು ಅತ್ತೆ ಸಸ್ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ? ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಇಬ್ರು ಸಸ್ತ್ರ ಬರ್ತಾರ, ಮತ್ತೆ ನಾನೊಬ್ಬಕ್ಕೆ ಹೋಗ್ತೇನೆ. ಒಬ್ಬ ಸಸಿ ಮನ್ಯಾಗ, ಒಬ್ಬ ಸಸಿ ಬ್ಯಾರೆ ಬ್ಯಾರೆ ಕಾಳಕ್ಕೆ ದೊಡ್ಡಕ್ಕೆ. ಹೋಗ್ತಾರೇನ್ರ ಅವ್ರು ಏನ್ ತಲ್ಸಿ ಊರಾಗ ಸಿಕ್ಕಲ್ಲಿ, ಊರಾಗ ಅಡವಾಗ ಸಿಕ್ಕ ಅಡವಾಗ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಾರ. ಬಹಳ ಕಷ್ಟ ಐತೆ ಜೀವನ. ಹ್ಮ್, ಜೀವನದಾಗ ಕಷ್ಟ ಐತೆ ಮತ್ತಿ. ಹ್ಮ್, ಹೊಲ ಇತ್ತು ಅಂದ್ರೆ ಒಂದಿಷ್ಟು ಏನೋ ಆಸರೆ ಆಗಿತ್ತು, ಆಸರೆ ಆಗ್ತಿತ್ತು. ಹ್ಮ್, ಮೊಮ್ಮಕ್ಕಳ ಶಿಕ್ಷಣ ಶಾಲೆ ಅದು ಇದು ಎಲ್ಲ ಹೆಂಗೆ? ಶಾಲೆಗೆ ಇವಾಗ ಕಳಿಸ್ತಾವಲ್ರಿ. ಇಬ್ರು ಇದಾರ ಒಬ್ಬತ್ತಗ, ಒಂದ್ ಹೆಣ್ಣು ಒಂದ್ ಗಂಡ. ಅತ್ತ ಇವಾಗ ಎಸ್ ಎಲ್ ಸಿ ಓದಿಸಿ, ಎಸ್ ಎಲ್ ಸಿ ಮೇಲೆ ಎರಡು ಓದಿಸಿ ಬಿಟ್ಟು ಬಿಟ್ಟಾನ ಒಬ್ಬತ್ ನಡುಲ. ಅತ್ತ ದೊಡ್ಡತ್ತನು ಆಲೆ ಮೂವರು ಹೆಣ್ಮಕ್ಳು ಹೋಗ್ಬಿಟ್ಟಾರ ಗಂಡನ ಮನೆಗೆ. ಒಬ್ಬತ್ತು ಈಗ ಬಾತ ಬತ್ ಲಾರಿ ಕೆಲ್ಸಕ್ಕೆ ಹೋಗ್ಕನ್ ಗಂಡ ಮಗ. ಒಬ್ಬಕ್ಕೆ ಹೆಣ್ಮಕ್ಳು ಇರೋದು ಇನ್ನು ಒಬ್ಬತ್ತಗ. ಆಕೆ ಈಗ ಓದ್ತಾಳೆ ಎಸ್ ಎಲ್ ಸಿ ಓದ್ತಾಳೆ. ಹ್ಮ್, ಮತ್ತಿನ್ನು ಒಬ್ಬತ್ತಗ ಮೂವರು ಇದಾರ, ಒಬ್ಬತ್ತು ಗಂಡ ಮಗ, ಇಬ್ರು ಹೆಣ್ಮಕ್ಳು. ನೀವು ಕಳೆ ತೆಗಿತೀರ ಹೋಗ್ತಿರಲ್ವಾ, ಎಂತ ಹುಲ್ಲು ಹೆಚ್ಚು ಬೆಳಿತೈತಿ ಆ ಭಾಗದಲ್ಲೆಲ್ಲ? ಅದು ದಾಳಂಬ್ರಕ್ಕಂತ ಬರೀ ಜೇಕು, ಇದು ಅಂಟ್ರಿಕೆ ಹುಲ್ಲು, ಅಂಟ್ರಿಕೆ ಹುಲ್ಲು. ಹ್ಮ್, ಅವಾಗ ಜಾಸ್ತಿ ಇರ್ತಾವ. ನೀವು ಮೊದ್ಲು ನೋಡಿದ ಕಾಲಕ್ಕೂ, ಮೊದ್ಲು ನೋಡಿದ ಈಗ ಕಳೆವನಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ನಮೂನಿ ಹುಲ್ಲು ಬೆಳಿತೈತಿ? ಅಯ್ಯೋ, ಅವು ಓಸ್ ಎಲ್ಲ ಹುಟ್ಟುತ್ತ, ಒಟ್ಟು ಸೊಪ್ಪು ಸೇದೆ ಎಲ್ಲದು ಹುಟ್ಟತೈತ್ರಿ. ಎಲ್ಲ ಕಳೆ ಎಲ್ಲದು ಹುಟ್ಟತೈತಿ. ಹ್ಮ್, ಎಲ್ಲ ಹುಲ್ಲು ನೋಡಿ. ನೀವು ಏನೇನು ಕರಿತಿದ್ರೆ ಅವಕ್ಕೆ? ಮತ್ತೆ ಕಾರ್ತಾನೆ ಅಂತಿದ್ವಿ, ಎತ್ನಕೊಂಡು ನುಲ್ಲು ಅಂತಿದ್ವಿ, ಜಿಗಳೆ ಅಂತಿದ್ವಿ. ಮತ್ತೆ ಇನ್ನೂ ಎರಡು ಯಾವ್ದು ಬರುವಲ್ವ ಆಗ್ಲಾಗ್ತಲ್ಲ. ಅವಾಗ ಓಟು ಹೊಲ್ದಾಗ ನೆಪ್ಪಿಟ್ಕೊಂಡಿರ್ತಿದ್ವಿ ನಾವು, ಅಂತಿದ್ವಿ. ಈಗ ಅಷ್ಟು ನಮೂನಿ ಹುಲ್ಲು ಬೆಳೀತಾ ಇದೆಯಾ? ಬೆಳಿತೈತಿ, ಇದು ಕೂಡ ಹಂಗೈತ್ರಿ, ಬೆಳಿತಾವ. ಒಂದೊಂದು ಹೊಲ್ದಾಗ ಬೆಳೆದಿರ್ತೈತಿ. ಅದ್ರಾಗಂತ ಅಷ್ಟು ನಮೂನಿ ಬೆಳೆದಲ್ಲ. ಇವು ಕಳಕ್ ಪಳಕ್ ಹೋಗ್ಕೋಲ್ ಕಬ್ಬಿನಕ್ಕ ಅದಕ್ಕೆ ಇರ್ತೈತಿ. ಹೆಚ್ಚು ಹುಲ್ಲು ಬೆಳೆಯೋದ್ರಿಂದ ಏನಾಗುತ್ತೆ ಬೆಳೆಗೆ? ಎಲ್ಲದು ಬೇಸರ್ತೈತಿ, ತೆಗ್ದು ಬಿಡ್ತಾರಲ್ಲ. ಮತ್ ಕೊಡ್ತೈತಿ ತಂದ್ರೆ, ಅದನ್ನ ಬಿಟ್ರೆ ತಂದ್ರೆ ಕೊಡ್ತೈತಿ. ಮತ್ತೆ ಯಾವಾಗ ಒಂದ್ ತಾಟ ಇಷ್ಟ ಆಗೈತಿ ಅಂದ್ರೆ ತೆಗಿಸ್ಬಿಡ್ತಾರೆ. ಒಂದೊಂದ್ ತಲೆ ಇಟ್ಟಿರ್ತೈತಿ. ಈಗೆಲ್ಲ ಕಳೆ ನಾಶಕ್ಕೆ ಎಲ್ಲ ಹಾಕ್ತಾರಲ್ಲ, ಕಳೆ ನಾಶನ ಹೊಡಿತಾರ, ಹೊಡ್ಯಾರ ಫಸ್ಟ್. ಹಿಂದಗಡೆ ಬಗ್ಗದಲ್ಲ, ಹ್ಮ್, ಫಸ್ಟ್ ಹೊಡೆದು ಬಿಡ್ತಾರ. ಅದಕ್ಕೆ ನಿಯಂತ್ರಣ ಆಗಲ್ಲ. ಹ್ಮ್, ಆಗೋದಲ್ಲ. ಹ್ಮ್, ಅದು ಬಾಡಿಕೆ ಅಂತೈತಿ. ಇದ್ರಾಗ ಇದ್ರಾಗ ಕೂಡ ಹೊಡಿತಾರೆ ದಾಳಂಬ್ರಿ ಕೂಡ. ಬಾಡಿಕೆ ನಿಂತ ಅದಕ್ಕೆ ಬಡ್ಡಿ ಹೊಡೆದ್ರ ಅದಕ್ಕೆ ಗಿಡ ಬಡಿತೈತಿ ಅಂತಂದು ಆ ಬಡ್ಡೆ ತೆಗ್ದೈತಿರ್ಬೇಕು. ಒಬ್ಬೆನ ನಾವು ಬಡ್ಡೆ ಮಾತ್ರ ನೀವು ಕೈ ಮುಟ್ಟಿ ನಾವು ತೆಗಿಬೇಕು. ಒಬ್ಬೆ ಈ ಕಡೆಗೆ ಒಬ್ರು, ಈ ಕಡೆಗೆ ಒಬ್ರು, ನಾವು ತಕ್ಕೊಂಡು ಹೋಗ್ಬೇಕು. ಅದನ್ನ ಅದು ಕೊಡೋದಲ್ಲ ಎಣ್ಣೆನ, ಅವ್ರ ಗಿಡಕ್ಕೆ ಬಡಿತೈತಿ ಅಂತ. 70 ವರ್ಷ ಆದ್ರೂ ಗಟ್ಟಿಯಾಗಿ ಕೆಲಸ ಮಾಡ್ತೀರಿ. ಹ್ಮ್, ನಿಮ್ಮ ಊಟ ಉಪಚಾರ ಎಲ್ಲ ಹೆಂಗಿದೆ ಮನೇಲಿ? ಏನೇನು ತಿಂದ್ರಿ ನೀವು? ಏನ್ ತಿಂದ್ ಗಟ್ಟಿಯಾಗಿರಿ? ನಾವು ಅವಾಗ ತಿಂದಿರೋದು ಹೇಳಿದ್ರೆ ಪರಮಾತ್ಮ ಗೊತ್ತ್ರಿ. ಏನ್ ತಿಂದ್ರಿ ಅವ? ಅಯ್ಯೋ, ಬರೇ ರೊಟ್ಟಿ, ಪುಂಡಿ ಸೊಪ್ಪು, ಕೋಲಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಅಂತದೆಲ್ಲ ತಿಂದು ಬಾಳೆ ಮಾಡಿದ್ವಿ. ಒಂದ್ ರೊಟ್ಟಿ ಮ್ಯಾಲೆ ಹೆಚ್ಚು ಕಟ್ಕೊಂಡು ಹೋಗ್ತಿದ್ದಿಲ್ಲ. ಅವ್ ಗಡಗಡ ಓಡಾಡು ಹಂಗ ಕಟ್ಕೊಂಡು ಹೋಗಿಲ್ಲ. ಊರ್ ತಡ ಎತ್ತಡ ತಿಂದ್ಕತ್ ಹೋಗ್ಬಿಡ್ತಿದ್ವಿ ಮಗನಕ್ಕ. ಹ್ಮ್, ದಾರ್ಯಾಗ ತಿಂದು ಹೋಗ್ತಿದ್ವಿ. ಇವಾಗ ಎಷ್ಟು ಕಟ್ಕೊಂಡ್ ಬರ್ತಾರ, ಓ ಅನ್ನ ರೊಟ್ಟಿ ಎಲ್ಲ ತರ್ತಾರೆ. ಇವಾಗ ಬೇಸ್ ಕುಂತ್ಕೊಂಡು ಉಂಡು ಉಳ್ದದ್ದು ಅಲ್ಲೇ ಸುರಿ ಬರ್ತಾರೆ. ಹ್ಮ್, ನಾವು ಅವಾಗ ಎಲ್ಲಿ ಒಂದ್ ರೊಟ್ಟಿ ಎರಡು ರೊಟ್ಟಿ ಕಟ್ಕೊಂಡು ಹೋಗೋದು. ಬೇಗ ಒಂದ್ ಹೊತ್ತಿ ಉಣ್ಬೇಕಂದ್ರೆ ಬುತ್ತಿಲ್ದಾರ ಗೊಂಗ್ ಹೋಗ್ಬಿಡ್ತಿದ್ರು ದೂರ ಪಾಪ. ಹ್ಮ್, ಏನ್ ಮಾಡು, ಯಾವ ಬಾರೇ ಒಂದ್ ತುತ್ತಿನ ಬಾರ ಅಂತ ಕರಿತಿದ್ವಿ. ಬುತ್ತಿಲ್ದಾರ ಬುತ್ತಿಲ್ದನು ಬರುವಂತ ಜನ ಇದ್ರು. ಹ್ಮ್, ಉಣ್ರಿ ಬರ್ತಿದ್ರು ಅವಾಗ ಹಂಗ ಕಷ್ಟ. ಅವಾಗ ಹ್ಮ್ ಫಸ್ಟ್ ಬಂದಾಗ ನಮ್ಮ ಅತ್ತೆ ಮಾವನ ತಗ ಬಾಳೆ ಮಾಡ್ಬೇಕಾದ್ರೆ ಬರೀ ರಾತ್ರಿಂದ ಊಟ ನಮ್ದು ನಿಮ್ದು ನಮ್ದು. ನಮ್ಮ ಅತ್ತೆ ಅಂತದ್ಲ್ರಿ ಪಾಪ. ನಮ್ಮ ಅತ್ತೆ ನಾನು ಇಬ್ರು ಕಳಕ್ ಹೋಗ್ಬೇಕು, ಇವ್ಸ ಮಂದಿಗೆ ಅಡಿಗೆ ಹಾಕ್ಬೇಕು. ಹ್ಮ್, ಕಳಕ್ ಹೋಗಿ ಬಂದು ಅವ್ನ ಜೋಳ ತರ್ತಿದ್ವಿ ಆಗಿಂದಾಗ ಇಸ್ಕೊಂಬಂದು ಕೂಲಿ. ಅದನ್ನ ಬೀಸ್ಕೊಂಡ್ ಬರ್ತದ್ದು ಅಲ್ಲ ಜನಕ್ ಹೋಗಿ ಅಷ್ಟು ಮಾಡಿಬಿಡು, ಅಷ್ಟು ಉಂಡ್ಬಿಟ್ರೆ ಅತ್ತಂತದ್ಲು. ಒಂದ್ 4 ರೊಟ್ಟಿ ಎಷ್ಟು ತೆಗಿತೀನಿ ಮತ್ತೆ ನಾನು. ಹ್ಮ್, ಅಂದ್ರೆ ಅವಾಗ ಅವತ್ತಿನ ಕೂಲಿನೇ ಅವತ್ತಿನ ಊಟ, ಅವತ್ತಿನ ಕೂಲಿ ಅವತ್ತಿನ ಊಟ. ಅವಾಗ ಎಷ್ಟತ್ತಿದ್ರ ಕೂಲಿ ಇಸ್ಕೊಂಬರ್ಬೇಕು, ಜೋಳಕ್ಕೆ ಅಂಗಡಿಗೆ ಹೋಗ್ಬೇಕು ನಾವು. ಹ್ಮ್, ಹಲಗಿ ನಿಂಗಮ್ಮ ಹಾಡೋದ್ರಾಗೂ ಫೇಮಸ್ ಅಂತೆ. ಹ್ಮ್, ನಿಮ್ಗೆ ಮರಿಯಮ್ನಳ್ಳಿಯಲ್ಲೆಲ್ಲ ಹಾಡನ್ನ, ಈ ಜನಪದ ಹಾಡುಗಳೆಲ್ಲ ಹಾಡ್ತೀರಿ ಅಂತ ಸನ್ಮಾನ ಮಾಡಿದ್ದಾರೆ. ಹ್ಮ್, ಯಾವ್ದಾದ್ರು ಒಂದು ಹಾಡು ಸ್ವಲ್ಪ ನಮ್ಮ ಕೇಳುಗರಿಗೆ ಕೇಳಿಸಿ. ಹೆತ್ತ ಎತ್ತಲೆ ಗೋಣೆ ಅಡ ಬಾಲ ಗಡಿ ದೊರಗ ಸುರುಟ ಸುರುಟ ಪುರದ ಸುರುಟ ಪಲ್ಲಕ್ಕಿ ಚೇಜೆ ನೂರಂದು ಕಾಮಾರಿಕೆ ನಡೆಸುವ ಹೆಗ್ಗಡಿ ಬಸವನ ತೆಕ್ಕೆಗಳು ಬೇದೆ ಉತ್ಸಯ ನೋಡಿ ಮಂದಿಯ ಎದ್ದೆತ್ತು ಮರುಬಾಲ ತೆರಳಿ ತೋವಡಿಯ ನಿನ್ನಾಣ್ಯಾಗ ಮುಡಿಬಾಗಿ ಶರಣಂದೇ. ಇಂತ ಪಾಡದಾರಿ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ. ಅರ್ಧ ಮಕ್ಕಳೆತ್ತಿಗೆಂದು ಪಂಚಾಂಗ ಕಟ್ಟಿಗೆಂದು ಸಾಲ ಮಂಟಮದಾಗ ಸಣ್ಣ ಬಣ್ಣಗಳೆಲ್ಲ ಒಂದು ವಾರಗಳೆಲ್ಲ ಮೈ ತುಂಬಿಟ್ಟಾಗಂದು ನಗಮಕದ ನೆಲ್ಲೇರು ನಾರಿ ಜನಕ್ಕೇರು ಹಂಪಮ್ಮಾಗ ಕರುಣ ಮದ್ದುಣು ಮಾಡೋ ನೆತ್ತೇರಿನ ಸುತ್ತ ಬೆಲ್ಲ ಸೂರಿ ಮಾಡೋನೆ ಮಾತಂಗ ನೀರಿ ರಥವ ಸಾಗಿಸಿ ಕೊಡೋನೆ ಇಂದಿಗೆ ನಮ್ಮದು ಕರುಮ ನಿರ್ಮಾಳಾಗಲೇ. ಇಂತ ಪಾಡದಾರಿ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ. ಹಂಪ ವಿರೂಪಾಕ್ಷೇಶ್ವರನ ಕೊಂಡಾಡಿದ್ರಿ. ನಿಮ್ಗೆ ಇವೆಲ್ಲ ಹಾಡುಗಳು ಹೆಂಗ್ ಕಲ್ತ್ರವ? ಎಷ್ಟೊಂದು ನೆನಪುಗಳು ಇಟ್ಕೊಂಡಿದ್ರಿ? ನಮ್ಮ ಅವನವ್ರು ಆಡ್ತಿದ್ರಿ, ನಮ್ಗೆ ಅವನ್ ಕಲ್ತ್ಕೊಂಡಿವ್ ನಾವು. ನಿಮ್ಮ ಹಾಡನ್ನ ಕೇಳಿ ಎಲ್ಲೆಲ್ಲಿ ನಿಮ್ಗೇನಾದ್ರು ಬಹುಮಾನ ಪ್ರಶಸ್ತಿ ಈ ತರದ ಬಂದವ? ಮರಮ್ನಳಗೊಂತಳು ಅವತ್ ಸನ್ಮಾನ ಆಗೈತಿ, ಒಂದು ಪ್ರಶಸ್ತಿ ಅಂತ ಕೊಟ್ರು ನಿಮ್ಗೆ. ನಿಮ್ ಜೊತೆಗೆ ಹಾಡೋರೆಲ್ಲ ಇನ್ನು ಗಟ್ಟಿಯಾಗಿದ್ದಾರೆ? ಗಟ್ಟಿಯಾಗಿದ್ದಾರೆ. ಅವ್ರು ಯಾವ್ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಮ್ಮ? ನಾವು ದೊಡ್ಡ ದೊಡ್ಡ ದೊಡ್ಡ ಕಥೆಗಳೆಲ್ಲ ಹಾಡ್ತೀರಮ್ಮ? ದೊಡ್ಡ ದೊಡ್ಡ ಯಾವ್ಯಾವ ದೇವ್ರ ಕಥೆಗಳು? ಇದು ಯಾರ್ಯಾರ ಕಥೆ? ದೌರ್ಮೂರ್ದ ಹಾಡ್ತು, ಮತ್ತೆ ಸುಲಿಯಲ್ಲಿಂದ ಹಾಡ್ತು, ಕೆಂಚಮ್ಮಂದ ಹಾಡ್ತು. ಅವ್ ನಾಲ್ಕು ಹಾಡ್ತಾರೆ. ನಾಲ್ಕು ಹಾಡುಗಳು ಹಾಡ್ ನಾಲ್ಕು ಹಾಡು ಹಾಡ್ತಾರೆ. ನಿಮ್ಗೆ ಎಲ್ಲಾರು ಕರೆಸ್ತಾರ ಮಳೆ ಗಿಳೆ ಬರ್ದ ಇದ್ರೆ ಹಾಡು? ಮಳೆ ಬರ್ಲದ್ರ ನಾವು ಈಗಿನವ್ರು ಯಾರು ಕರೆಸ್ತಾರೆ ಅಲ್ಲ. ಅವಾಗ ಎಲ್ಲ ನಾವು ಬರೀ ನಮ್ ಕೇರಿ ತುಂಬ ಮತ್ತೆ ಊರಾಗ ಕೂಡ ಆಡಿವಿ ನಾವು. ಮಳೆ ಬರ್ಲದ್ ಕೇಸ್ ಎಲ್ಲ ಒಲ್ಲಿ ಆಡ್ತಿದ್ವಿ. ಅವ್ ಹಿಂಗ್ ಆಡಕ್ ಹೋಗ್ತಿರಲ್ಲ, ಏನ್ ಕೊಡ್ತಾರೆ ನಿಮ್ಗೆ? ಏನು ಕೊಡ್ತಿದ್ರು? ಯಾರು ರೊಕ್ಕ ಕೊಟ್ಟಿರಲ್ಲ. ಏನು ಅವ್ರ ಕೈಯಾಗಿದ್ದು ಎಲ್ಲಾರು ಹಾಕ್ತಿದ್ರು, ಅದನ್ನ ನೆಂಚ್ಕೊಂತಿದ್ವಿ ನಾವು. ಆವಾಗಿನ ಕಾಲಕ್ಕೆ ರೂಪಾಯಿ 8 ಅಣ್ಣ ಮಸ್ತ್ ಅಲ್ಲ ಆವಾಗಿನ ಕಾಲಕ್ಕೆ. ಈಗ ಯಾರು ಆಡ್ಸೋದಲ್ರಿ? ಏನ್ ನಾಳೆ ಇದ್ರೆ ಶಿವರಾತ್ರಿ ದಿನದಿಂದ ನಮ್ಮ ಓಣ್ಯಾಗಂದ ಆಡ್ತೀವಿ ನಾವು. ಶಿವರಾತ್ರಿ ಶಿವರಾತ್ರಿಗೆ ಆಡ್ತೀವಿ. ಈ ವಾರ ಮಂಗಳವಾರ ಶುಕ್ರವಾರ ಹೆಣ್ಣು ದೇವ್ರ ಗುಡಿ ಮುಂದೆ, ಹೆಣ್ಣು ದೇವ್ರ ಗುಡಿ ಮುಂದೆ ಯಾವಾಗ ಒಂದ್ ಅವ್ರಾಗಿ ಅಲ್ಲಿ ದುರ್ಗಮ್ಮನ ತಕ್ಕ ಕರೆದ್ರ ಆಡ್ತು, ಮತ್ತೆ ಇಲ್ಲಿ ಕಾಳಮ್ಮನ ಕಾರ್ತಿಕ್ ಇರ್ತೈತೆ ಅಲ್ಲ ಅವತ್ತು ಆಡ್ತು. ಮತ್ತೆ ಚಿಮ್ನಳ್ಳಿ ಬರ್ತಾಳಲ್ಲ ಅಲ್ಲಿಗೆ ಹೋಗಿ ಆಡ್ತು. ಈ ವರ್ಷ ಬರೀ ಹೋಗ್ಲೇ ಇಲ್ಲ, ಬರೀ ನಮ್ಮ ಒಲೆ ಮನೆನ ಬಂದ್ಬಿಟ್ರು. ಆವಾಗ ಇಬ್ರು ದೊಡ್ಡವರಾಗಿದ್ರು, ಮುದ್ದೆ ಹೋಗೋದಿಲ್ಲ ನಾವು, ಹೋಗೋದಿಲ್ಲ ನಾವು, ಹೋಗೋದಿಲ್ಲ. ಚಿಮ್ನಳ್ಳಮ್ಮ ಅಂದ್ರೆ ಯಾವ ದೇವ್ರ ಅದು? ಇದು ಚಿಮ್ನಳ್ಳಮ್ಮ ಕುದುರೆ ಹಿಡ್ಕೊಂಡ್ ಬರ್ತಾರಲ್ಲ ಅವ್ರ ಚಾಕೆ ಚಿಮ್ನಳ್ಳಮ್ಮ ಅಂತಾರೆ. ಚೇಜಮ್ಮ ಚಿಮ್ನಳ್ಳಮ್ಮ ಅಂತ ನಾವು. ದುರ್ಗಮ್ಮ ದುರ್ಗಮ್ಮ ಹೆಸರು ಚಿಮ್ನಳ್ಳಿ ದುರ್ಗಮ್ಮ ಅಂತಾರೆ. ಚಿಮ್ನಳ್ಳಿ ದುರ್ಗಮ್ಮನ ಮೇಲೆ ಒಂದ್ ಸಣ್ಣ ಹಾಡು ಹೇಳಿ. ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹೇಳೋ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹರಿಯಾಳಕ ನನ್ನ ಅರದಿ ಹೋಗಿದ್ದಾಳೆ ಅರವತ್ತ ಡೊಳ್ಳೆ ನೋಡಸುತ್ತ. ಹೇಳೋ ಮಜ್ಜನ ಕೋಗೋವೆ ಹೇಳೋ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹೇಳೋ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಅರವತ್ತ ಏಡೊಳ್ಳ ನುಡಸುತ್ತ ದುರುಗಮ್ಮ ಹರದಿ ಒಂಟಾಳೆ ಅಜ್ಜಾಲದಿಗೆ. ಹೇಳೋವ ಮಜ್ಜಣ ಕೋಗುವೆ ಹೇಳೋವ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹೇಳೋವ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ನಿಂತು ಅಳ್ಳಕ ನನ್ನ ಕೆಂಚಿ ಹೋಗೈದಾಳೆ ಕಂಚೆ ನಡೊಳ್ಳೆ ನೋಡಸೋತ. ಹೇಳೋ ಮಜ್ಜಣ ಕೋಗುವೆ ಹೇಳೋ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಕಂಚೆನ ಎಡೊಳ್ಳೆ ನೋಡಸೋತ ದುರುಗಮ್ಮ ಸಂಪಣ್ಣಂಟಾಳೆ ಅಜ್ಜಾಲದಿಗೆ. ಹೇಳೋ ಮಜ್ಜಣ ಕೋಗುವೆ ಹೇಳೋವ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹಡಿಯ ಗಲ್ಲ ಮೇಲ ಗಲ್ಲ ಗದ್ದೆ ಗಲ್ಲ ಗಚ್ಚನ ಗುಡಿಯನಂದ ಭವನ್ನಿ ಮಲ್ಲಿಗೂ ಅಕ್ಕಿ ಗಂಟ ಉಗ್ರಾಣದೊಳಗೆ ಓಕಳೆ ಕೊಂಡ ಗುರುಗೆ ತಕ್ಕ ಗುಡಿಯೇನಿಲ್ಲೇ ಜಂಗಾಮರಲ್ಲಿ ಜಾಣನೆ. ಸಯ್ಯಪ್ಪನ ಮಾಟೆಂಗಿ ನೊಂಬಳಿ ದರ್ಸನೆ. ಉಗಾದಿ ಹೋಗಿ ಶ್ರಾವಣ ಬಂತು ಊರೂರಲ್ಲ ಗೊತ್ತಿಲ್ಲದ್ದ ನೇಮಕ ತಕ್ಕ ನೆನಗಡಲೆ ಬಾಳಿ ಹಣ್ಣು ಬೆಲ್ಲ ದತ್ತ. ಹಂಗೈರೆ ಸಿಂಬರು ಅತ್ತೆಗೆ ಬಂದವು ಕಳೆಡುಮ್ಕರಂತೆ ಜಂಗಾಮರಲ್ಲಿ ಜಾಣನೆ. ಸಯ್ಯಪ್ಪನ ಮಾ ತೆಂಗಿನ ಹೊಂಬಳಿ ದರ್ಶನ, ತೆಂಗಿನ ಹೊಂಬಳಿ ದರ್ಶನಂತೆ ಶಿವನ ಮೈ ಮೇಲನ ಮನ ರೂಪ, ಕಾಲಿಗಾಕೆನ ಕಾಲಗ ಗರೆ ನಡೆಗಾಕೆನ ಪಟ್ಟೆ ಉಡದರ, ನೆತ್ತ ಮೇಲೆ ದುಂದರ ಮುತ್ತಿನ ತೋರ, ಕಿಡಿಗಣ್ಣಾನೆ ಪಾಟಾಳನು ಮಾ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾ ತೆಂಗಿನ ಹೊಂಬಳಿ ದರ್ಶನ, ಅಡ್ಡ ನ್ಯಾಮದ ಹನುಮಾನಂತೆ ಗಿಡ್ಡ ನ್ಯಾಮದ ದಾಸರಂತೆ, ಶಂಕ ಜಗಟೆ ಬಡವರಂತೆ ಮುಳ್ಳಾವಿನ ಮುಂದಿಡುವರಂತೆ, ಅಂಗೈರೆ ಸಿಂಬರುವತ್ತೆಗೆ ಬಂದವು ಕಳೆಡುಮುಖರಂತೆ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗೆ ನೊಂಬಳೆ ದರ್ಶನ. ಆದ್ರೂ ಇನ್ನು ಗಟ್ಟಿ ಇದೆ ನಿಮ್ಮ ಧ್ವನಿ, ಗಟ್ಟಿ ಇದೆ, ಚಂದಾಗಿ ಹಾಡ್ತೀರಿ. ಅವಾಗ ಹೆಂಗ್ ಹಾಡ್ತಿದ್ರಿ? ಅವಾಗ ಅಷ್ಟು ಪದ ಆಡ್ತಿದ್ದೀರಿ ನಾವು, ಕಳೆದಕ್ಕೆ ಹೋಗ್ಬಿಟ್ರೆ ನಿಂತು ಬಿಟ್ರೆ ಸಾಕು ಬರೀ ಆಗಲ್ಲ ಪದ. ಕಳೆದಲ್ಲೆಲ್ಲ ಎಂತ ಹಾಡು ಹಾಡ್ತೀರಿ? ಯಾವನ ನಮ್ಮ ಮನ್ಸಿಗೆ ಬಂದದ್ದು ಬಿಸಕಲ್ ಮೇಳು ಮತ್ತೆ ದೊಡ್ಡ ದೊಡ್ಡ ಪದಗಳು ಎರಡು ದಿನ ಕಿಟ್ಟಿಟ್ಟಿಟ್ಟಿಟ್ ಹಾಡೋದು. ನಿಮ್ ಜೊತೆಗಿರೋರೆಲ್ಲ ಹಾಡ್ತಾರ ಕಳೆದಲ್ಲಿ? ಮತ್ತೆ ಇವ್ರು ಬರ್ತಾ ಇವ್ರು ಬಂದಿದ್ರಲ್ಲ ಅಂತಾರ, ಬಂದ್ರೆ ಹಾಡ್ತಾನೆ ಇಲ್ಲದ್ರೆ ಎಲ್ಲ. ಈಗಿನ ಹೊಸಬ್ರೆಲ್ಲ ಕಲಿತಿದ್ದಾರೆ ಇಂಥ ಹಾಡುಗಳು? ಇಂಥ ಹಾಡು ಕಲಿಯೋದಲ್ರಿ ಅವ್ರು, ಇವಾಗ ಈಗ ಈ ಹಾಡು ಕಲಿಯೋದಲ್ಲ, ಅವ್ರು ಸಿನಿಮಾ ಹಾಡು ಕಲಿತಾರ. ನಿಮಗೆ ಈ ಹಾಡುಗಳನ್ನ ಕಲಿಸಿದವ್ರು ಯಾರು? ನಮ್ಮ ಅವನವ್ರ ಹಾಡು. ನಿಮ್ಮ ಅವನವ್ರ? ನಮ್ಮ ಅವನವ್ರ ಹಾಡಿರ. ನಿಮ್ಮ ಅವನ ಹೆಸರೇನು? ಕೆಂಚಮ್ಮ. ಕೆಂಚಮ್ಮ. ತಾರಾನಗರದ. ಅವ್ರ ಬೇಸ್ ಬರ್ತಿದ್ದ ಹಾಡುಗಳಿಲ್ಲ? ಹಾಡು ಆಡ್ತಿದ್ರಿ. ನಮ್ಮವ್ವ ನಮ್ಮವನ್ ಮನೆ ಬಾಗ್ಲಾಗ ಆಯ್ತು, ನಮ್ ದಾಡಮ್ಮ ಅವ್ರಿಬ್ರು ಆಡ್ತಿದ್ರು. ಎಲ್ಲೆಲ್ಲ ಹಾಡ್ತಿದ್ರು ಅವರೆಲ್ಲ? ಅವ್ರ ಎಲ್ಲೆಲ್ಲ ಅದ ಗುಡಿ ಮುಂದೆ, ಮತ್ತೆ ಹಿಂಗ್ ಮಳೆ ಹೋದಾಗ, ಮತ್ತೆ ಹೊಲ್ಗೊಳಾಗ ಅವಾಗ ಅಲ್ಲಿ ಹಿಂಗ ಅಲ್ಲಿ ಹೋಗ್ತಿತ್ತಲ್ರಿ ಹಾಡಕ್ಕೆ. ಎಲ್ಲಿ ಒಳ್ಳೇದು ನಿಂಗಮ್ಮರೇ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಕೂಲಿ ಕಾರ್ಮಿಕರಾಗಿ ನಿಮ್ ಜೀವನ ಮಾಡ್ತಾ ಇದ್ರಿ, ಜೊತೆಗೆ ಕಲಾವಿದ್ರು ಹೌದು, ಜನಪದ ಹಾಡುಗಳನ್ನ ಸಾಕಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ರಿ, ನಾಲ್ಗೆ ಮೇಲೆ ಸಾವಿರಾರು ಹಾಡುಗಳಿದ್ದಾವೆ. ಈ ಅನುಭವಗಳನ್ನೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ರೈತ ಮಹಿಳೆ ಹಲಗೆ ನಿಂಗಮ್ಮ ಅವರೊಡನೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರು ಇದೀಗ ಕೇಳೋಣ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಕೃಷಿ ವಿವರಣೆಯನ್ನ ಕೊಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಕಳೆದ ಒಂದು ವಾರದಿಂದ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮಳೆಯಾಗಿರುವ ವರದಿಗಳು ಬಂದಿದ್ದಾವೆ. ಈ ಮಳೆಯು ಹಿಂಗಾರಿನ ಬೆಳೆಗೆ ಅನುಕೂಲವಾಗಿದೆ ಮತ್ತು ಭತ್ತದ ಒಂದು ಬೆಳೆಗಾರರಿಗೆ ಈ ಮಳೆಯಿಂದ ರಾಶಿ ಮಾಡಲಿಕ್ಕೆ ತುಂಬಾನೇ ತೊಂದರೆ ಆಗಿದೆ. ಹಾಗೆ ಮುಂದಿನ ಒಂದು ವಾರ ನೋಡುವುದಾದರೆ, ನಮಗೆ ಮುಂದಿನ ವಾರದಲ್ಲಿಯೂ ಸಹ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ, ಸ್ವಲ್ಪ ಪ್ರಮಾಣದಲ್ಲಿ ಒಂದೆರಡು ದಿವಸ, ಮತ್ತೆ ಅದಾದ ನಂತರ ನಮಗೆ ಮಳೆ ಬರದೇ ಇರುವ ಮುನ್ಸೂಚನೆ ಕಂಡು ಬರ್ತಾ ಇದೆ. ಹಾಗೇನೆ ಗಾಳಿಯ ಒಂದು ವೇಗವು ಸುಮಾರು ಪ್ರತಿ ಗಂಟೆಗೆ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಒಂದು ಸಾಧ್ಯತೆ ಇದೆ ಮತ್ತು ಗರಿಷ್ಠ ಉಷ್ಣಾಂಶದಲ್ಲಿ ಸುಮಾರು 26 ಡಿಗ್ರಿ ಸೆಲ್ಸಿಯಸ್ ಇಂದ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ನಾವು ಕೃಷಿ ಸಲಹೆಗಳನ್ನು ನೋಡೋದಾದರೆ, ಯಾಕಂದ್ರೆ ನಮ್ಗೆ ಅಂತಪರಿ ಜಾಸ್ತಿ ಮಳೆ ಬರುವ ಸಾಧ್ಯತೆಗಳು ಇಲ್ಲದೆ ಇರುವ ಒಂದು ಸಾಧ್ಯತೆ ಇರುವುದರಿಂದ

ಸಸ್ಯ ಬೆಳವಣಿಗೆಯಲ್ಲಿ ಎಲ್ಲ ಭಾಗಗಳಲ್ಲಿ ಒಂದೇ ತೆರನಾಗಿದ್ದರೆ ಅಂತಹ ಭೂಮಿಯಿಂದ ಒಂದೇ ಮಿಶ್ರ ಮಾದರಿಯನ್ನು ಪರೀಕ್ಷೆಗೆ ನೀಡಬಹುದು. ಮೇಲ್ನೋಟಕ್ಕೆ ಕಾಣಬಹುದಾದಂಥ ಮಣ್ಣಿನ ಗುಣಗಳಾದ ಬಣ್ಣ, ಕಣಗಳ ವಿಧ ಹಾಗೂ ಇಳಿಜಾರು ಮಟ್ಟ ಇವು ಜಮೀನಿನ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆಯಾಗಿದ್ದರೆ ಪ್ರತಿಯೊಂದು ಭಾಗಕ್ಕೆ ಪ್ರತಿನಿಧಿಸುವಂತೆ ಒಂದು ಮಿಶ್ರ ಮಾದರಿಯನ್ನು ಪರೀಕ್ಷೆಗೆ ನೀಡಬೇಕಾಗುತ್ತದೆ. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ರೈತ ಬಂಧುವರ ಇದೀಗ ಕೇಳಿ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಜ್ಯೋತಿ ಅವರಿಂದ ರೈತರಿಗೆ ಸಲಹೆಯನ್ನ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿನ ಮಾವಿನ ಬೆಳೆಯಲ್ಲಿ ಕೆಲವೊಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಮ್ಮ ಕೊಪ್ಪಳ ಭಾಗಕ್ಕೆ ಬಂದ್ರೆ ಪ್ರಮುಖವಾದ ತಳಿಗಳು ಅಂತ ಬನೇಶಾನನ ತಳಿಯನ್ನ ಹಾಕ್ಬೋದು, ಕೇಸರ್ ತಳಿಯನ್ನ ಹಾಕ್ಬೋದು, ದಶೇರಿ ತಳಿಯನ್ನ ಹಾಕ್ಬೋದು, ಮಲ್ಲಿಗ ತಳಿಯನ್ನ ಹಾಕ್ಬೋದು. ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂತ ಈ 4-5 ತಳಿಗಳನ್ನ ನಮ್ಮ ಕೊಪ್ಪಳ ಭಾಗದಲ್ಲಿ ಮತ್ತೆ ಸುತ್ತಮುತ್ತ ಇರ್ತಕ್ಕಂತ ಬಳ್ಳಾರಿ ಸೊ ಈ ಭಾಗದಲ್ಲಿ ರೈತರು ಪ್ರಮುಖವಾಗಿ ಬೆಳ್ಕೊಬಹುದು. ಮಾವು ಅಂತ ಬಂದಾಗ ಇದರಲ್ಲಿ ನಾವು ಸಾಂಪ್ರದಾಯಿಕವಾಗಿ 30x30 ಅಡಿಯಲ್ಲಿ ಗಿಡಗಳನ್ನ ನಾಟಿ ಮಾಡ್ತೀವಿ. ಅದರ ಬದಲಾಗಿ 1 ಎಕರೆ ಪ್ರದೇಶಕ್ಕೆ ಹೆಚ್ಚಿನ ಸಸಿಗಳನ್ನ ನಾವು ನಾಟಿ ಮಾಡಬಹುದು ಅಂತ ಬಂದಾಗ ಅಧಿಕ ಸಾಂದ್ರತೆ ನಾಟಿ ಪದ್ಧತಿಯನ್ನ ರೈತರು ಅಳವಡಿಕೆಯನ್ನ ಮಾಡ್ಕೊಬಹುದು. ಇದ್ರ ಜೊತೆಗೆ ಪ್ರತಿ ವರ್ಷ ಮಾವಿನ ಕಾಯಿಗಳ ಕೊಯ್ಲು ಆದ ನಂತರ ಒಂದು ಚಾಟನೆ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಸೊ ಅದನ್ನ ರೈತರು ಜುಲೈ ಮತ್ತೆ ಆಗಸ್ಟ್ ಮಧ್ಯಭಾಗದಲ್ಲಿ ಮುಗಿಸ್ಕೊಬೇಕು. ಸೊ ಈ ರೀತಿ ಮಾಡೋದ್ರಿಂದ ಹೊಸ ಕೊಂಬೆಗಳು ಬಂದು ಸೊ ಮುಂದಿನ ಏನು ಹೂ ಬಿಡುವ ಹಂತ ಬರುತ್ತೆ ಸೊ ಅವಾಗ ಸರಿಯಾದ ರೀತಿ ಮಾಗಿದಂತ ಕೊಂಬೆಗಳಲ್ಲಿ ಹೂ ಬಿಡ್ಲಿಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ಒಂದು ಚಾಟನೆ ಪ್ರಕ್ರಿಯೆಯನ್ನ ಮಾವಿನಲ್ಲಿ ಜುಲೈ ಮಧ್ಯಭಾಗದಿಂದ ಹಿಡಿದು ಆಗಸ್ಟ್ ಮಧ್ಯಭಾಗದವರೆಗೂ ಮುಗಿಸ್ಕೊಬಹುದು. ಇಲ್ಲ ಬೇಗನೆ ಮಾವು ಕಟಾವ್ ಆಗಿತ್ತು ಅಂತಂತಂದ್ರೆ ಜುಲೈ ಮೊದಲನೇ ಅಥವಾ 2ನೇ ವಾರದಲ್ಲಿ ಅಥವಾ ಜೂನ್ ಲಾಸ್ಟ್ ವಾರದಲ್ಲಿ ಚಾಟ್ನಿ ಕಾರ್ಯಕ್ರಮವನ್ನ ಮುಗಿಸ್ಕೊಬಹುದು. ಗಿಡಗಳಿಗೆ ಒಂದು ಲಘು ಪೋಷಕಾಂಶದ ಮಿಶ್ರಣವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಪ್ರಮುಖ ಮತ್ತು ದ್ವಿತೀಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶದ ಮಿಶ್ರಣವನ್ನ ಕೊಡೋದ್ರಿಂದ ಒಂದು ಕಾಯಿ ಗುಣಮಟ್ಟವನ್ನ ನಾವು ಕಾಪಾಡ್ಕೊಳ್ಬಹುದು. ಮತ್ತೆ ಕೆಲವು ಹಂತಗಳಲ್ಲಿ ಅಂದ್ರೆ ಹೂ ಬಿಟ್ಟಂತ ಹಂತಗಳಲ್ಲಿ ಹೂ ಉದುರ್ತಕ್ಕಂಥದ್ದು ಅಥವಾ ಒಂದು ಕಾಯಿ ಒಂದು ಬಟಾಣಿ ಗಾತ್ರದಲ್ಲಿ ಆದಾಗ ಅಥವಾ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಆದಾಗ ಉದುರ್ತಕ್ಕಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಬಹುದು. ಈ ಲಘು ಪೋಷಕಾಂಶದ ಮಿಶ್ರಣದಲ್ಲಿ ಒಟ್ಟು 6 ಲಘು ಪೋಷಕಾಂಶಗಳಿರುತ್ತೆ. ಇದರಲ್ಲಿ ಜಿಂಕ್, ಬೋರಾನ್, ಕಾಪರ್, ಐರನ್, ಮ್ಯಾಂಗನೀಸ್ ಮತ್ತೆ ಮಾಲಿಬ್ಡಿನಮ್. ಇದನ್ನ ಸಿಂಪಡಣೆ ಯಾವ ತರ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ವರ್ಷಕ್ಕೆ 4 ಬಾರಿ ಸಿಂಪಡಣೆ ಅವಶ್ಯಕತೆ ಇರುತ್ತೆ. ಮೊದಲನೇ ಸಿಂಪಡಣೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇರುತ್ತೆ. ಸೊ 2ನೇ ಸಿಂಪಡಣೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್, 3ನೇದು ನವೆಂಬರ್ ಮತ್ತೆ ಡಿಸೆಂಬರ್, 4ನೇದು ಜನವರಿ ಮತ್ತೆ ಫೆಬ್ರವರಿ. ಸೊ ಹೀಗೆ ಹಂತ ಹಂತವಾಗಿ ಸಿಂಪಡಣೆಯನ್ನ 4 ಬಾರಿ ಕೈಗೊಳ್ಬೇಕಾಗತ್ತೆ. ಲಘು ಪೋಷಕಾಂಶದ ಪ್ರಮಾಣ ಎಷ್ಟು ಇರಬೇಕು ಅಂತಂತಂದ್ರೆ 5 ಗ್ರಾಂ ಪ್ರತಿ ಲೀಟರ್ಗೆ ಇರಬೇಕಾಗತ್ತೆ. ಮಿಶ್ರಣವನ್ನ ಮಾಡಿಕೊಂಡು ಸೊ ಗಿಡದ ಎಲೆಗಳ ಮೇಲೆ ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಸೊ ಗಿಡದ ಎಲೆಗಳ ಮೇಲೆ ಸಿಂಪಡಣೆಯನ್ನ ಮಾಡೋದ್ರಿಂದ 80%-90% ಒಂದು ಪೋಷಕಾಂಶಗಳ ಹೀರುವಿಕೆ ಆಗೋದ್ರಿಂದ ಗಿಡಕ್ಕೆ ಸರಿಯಾದ ರೀತಿಯ ಲಘು ಪೋಷಕಾಂಶಗಳ ಲಭ್ಯತೆ ದೊರಕುತ್ತೆ. ಇದರಿಂದ ಇದನ್ನ ನಾವು ಯಾವುದೇ ರೀತಿಯ ಕೀಟನಾಶಕ ಅಥವಾ ರೋಗನಾಶಕದ ಜೊತೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡುವಂತಿಲ್ಲ. ಸೊ ಪ್ರಮುಖವಾಗಿ ಅಂತಂತಂದ್ರೆ 11 ಗಂಟೆಗಿಂತ ಮುಂಚೆ ಮತ್ತೆ ಸಾಯಂಕಾಲ 3 ಗಂಟೆ ನಂತರ ಸಿಂಪಡಣೆಯನ್ನ ಕೈಗೊಳ್ಬೇಕಾಗತ್ತೆ. ಹೂ ಬಿಡುವ ಹಂತದಲ್ಲಿ ಅಂತಂದ್ರೆ ಈಗ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಈ ಸಿಂಪಡಣೆಯನ್ನ ಕೈಗೊಳ್ಳೋದ್ರಿಂದ ಒಂದು ಹೂ ಉದುರ್ತಕ್ಕಂಥದ್ದು ಅಥವಾ ಕಾಯಿ ಉದುರ್ತಕ್ಕಂಥ ಒಂದು ಸಮಸ್ಯೆಯನ್ನ ನಾವು ಹೋಗಲಾಡಿಸ್ಬೋದು. ಈ ರೀತಿಯಲ್ಲಿ ರೈತರು ವಿವಿಧ ಬೇಸಾಯ ಪದ್ಧತಿ ತಳಿಗಳ ಆಯ್ಕೆ ಯಾವ್ದು ಸೂಕ್ತ ಆಗಿರುತ್ತೆ ಆ ತಳಿಗಳನ್ನ ರೈತರು ನಾಟಿ ಮಾಡ್ಕೊಬೇಕಾಗತ್ತೆ. ಸೊ ಅದಾದ ನಂತರ ಚಾಟ್ನಿ ವಿಧಾನವನ್ನ ಕೈಗೊಳ್ಬೇಕಾಗತ್ತೆ. ಸೊ ಅದಾದ ನಂತರ ಪ್ರಮುಖ ಪೋಷಕಾಂಶಗಳು ಮತ್ತೆ ದ್ವಿತೀಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶದ ಮಿಶ್ರಣವನ್ನ ಒಂದು ಮರಗಳಿಗೆ ಸಿಂಪಡಣೆಯನ್ನ ಮಾಡೋದ್ರ ಮುಖಾಂತರ ಉತ್ತಮವಾದ ಇಳುವರಿಯನ್ನ ಮಾವಿನಲ್ಲಿ ತಕೊಂಬೋದು ಅಂತ ಹೇಳ್ತೀನಿ. ಇತ್ತೀಚೆಗೆ ಕೇಸರ್ ಅಂತಕ್ಕಂಥದ್ದು ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ಮತ್ತೆ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಮಾವಿನ ಹಣ್ಣಾಗಿದೆ. ಸೊ ಕೇಸರ್ ತಳಿಯನ್ನ ಪ್ರಮುಖವಾಗಿ ಆಯ್ಕೆ ಮಾಡ್ಕೊಬಹುದು. ಅದ್ರ ಜೊತೆಗೆ ಒಂದ್ ಬನೇಶಾನ್ ತಳಿ ಇರ್ಬೋದು ಅಥವಾ ಮಲ್ಲಿಕಾ ಇರ್ಬೋದು, ದಶೇರಿ ಇರ್ಬೋದು. ಸೊ ಈ ಎಲ್ಲ ತಳಿಗಳನ್ನ ರೈತರು ಆಯ್ಕೆ ಮಾಡ್ಕೊಬಹುದು. ರೈತ ಬಂಧುವರು ಇದುವರೆಗೆ ವಿಜ್ಞಾನಿಗಳಾದ ಆರ್ ಜ್ಯೋತಿ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರೆ ಇದೀಗ ಕೇಳಿ ಪ್ರಕಟಣೆಗಳನ್ನ. छोटी छोटी बातें हैं, ये बड़े काम की बातें हैं, आओ सीखे सब मिलकर ईंधन